دوني مش كاب. ಇದು ಆಕಾಶವಾಣಿ ಬೆಂಗಳೂರು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ಟ್ರೋಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನ ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ, ನೀರ್ಮಾರ್ಗ, ಮಂಗಳೂರನ್ನು ಸಂಪರ್ಕಿಸಿ 9449595 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೇಳಿ, ಮಾನಸಿಕ ಸಮಸ್ಯೆಗಳು ಮತ್ತು ಪರಿಹಾರದ ಕುರಿತು ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ಚಂದ್ರಕುಮಾರಿ ಅವರೊಂದಿಗಿನ ಸಂದರ್ಶನವನ್ನು. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಆದಿತ್ಯ ಬಿರ್ಲಾ ಎಜುಕೇಷನ್ ಟ್ರಸ್ಟ್, ಇದರ ಒಂದು ಕಂಪನಿಯಾಗಿರುವಂಥ ಎಂಪವರ್ ಅನ್ನುವಂಥ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರುವ ಚಂದ್ರಕುಮಾರಿ ಎಸ್ ಡಿ ಅವರು. ಇವರು ಮೂಲತಃ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇರುವ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಮತ್ತು ಅದಕ್ಕೆ ಯಾವ ರೀತಿಯಲ್ಲೆಲ್ಲ ನಾವು ಪರಿಹಾರಗಳನ್ನು ಕಂಡುಕೊಳ್ಬಹುದು ಅನ್ನೋದರ ಬಗ್ಗೆ ಕೇಳಿ ತಿಳಿಯೋಣ. ನಮಸ್ಕಾರ ಚಂದ್ರಕುಮಾರಿ ಅವರು. ನಮಸ್ತೆ ಸರ್. ಮೇಡಮ್, ಈಗ ಎಂಪವರ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಈ ಎಂಪವರ್ ಅನ್ನುವಂಥ ಒಂದು ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ? ಎಂಪವರ್ ಅನ್ನೋದು ಆದಿತ್ಯ ಬಿರ್ಲಾ ಎಜುಕೇಷನ್ ಟ್ರಸ್ಟ್ ಅಂಡರಲ್ಲಿ ಬರ್ತದೆ. ಇದು ಡಾಕ್ಟರ್ ನೀರ್ಜಾ ಬಿರ್ಲಾ ಅವರು ಫೌಂಡರ್. ಸೊ ಅವ್ರ ಫೋಕಸ್ ಏನು ಅಂತ ಹೇಳಿದ್ರೆ, ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡೋದು. ನಾವು ಹೋಗಿ ಅದ್ರ ಬಗ್ಗೆ ಒಂದು ಸೆಷನ್ ತಗೊಳ್ಬೋದು. ಈಗ ಸ್ಕೂಲ್ಸ್ಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈಗ, ಯಾಕೆಂದ್ರೆ ಮಕ್ಕಳು ನಮಗೆ ಅವ್ರನ್ನ ಇವಾಗ ನಾವು ಕರೆಕ್ಟಾಗಿ ಬೆಳೆಸಿದ್ರೆ, ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ರೆ, ಮುಂದೊಂದು ದಿನ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೋದು ಅನ್ನೋ ಒಂದು ದೂರದೃಷ್ಟಿಯಿಂದಾಗಿ. ಸೊ ಸ್ಕೂಲ್ಸಿಗೆ ಇರ್ಬೋದು ಅಥವಾ ಕಮ್ಯುನಿಟಿ ಬೇಸಿಸ್, ಈಗ ಹೆಣ್ಣು ಮಕ್ಕಳಿಗಿರ್ಬೋದು ಅದ್ರ ಬಗ್ಗೆ ಮಾತಾಡೋದು. ಇದರಿಂದ ಏನಾಗ್ತದೆ, ಹೆಚ್ಚು ಹೆಚ್ಚು ಮಾನಸಿಕ ಆರೋಗ್ಯದ ಬಗ್ಗೆ ಎಷ್ಟು ನಮಗೆ ತಿಳುವಳಿಕೆ ಇರ್ತದೆ, ಅಷ್ಟು ಬೇಗ ಅದರ ಒತ್ತಡವನ್ನು ನಮಗೆ ಕಮ್ಮಿ ಮಾಡಬಹುದು. ನೀವು ಹೇಳ್ದಾಗೆ ಈಗ ಇವಾಗದ ಜನಾಂಗಕ್ಕೆ ಮಾನಸಿಕ ಸಮಸ್ಯೆಗಳು ಇನ್ನೂ ಜಾಸ್ತಿ ಬರ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಸ್ಟಿಗ್ಮಾ ಅಂತ ಹೇಳ್ತೇವೆ, ಅದ್ರನ್ನ ಹೇಳ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ಒಂಥರ ಮುಜುಗರ. ಯಾರೋ ಏನು ಹೇಳ್ತಾರೆ, ನನ್ನ ಹುಚ್ಚ ಅಂತ ಹೇಳ್ತಾರೆ, ಓ ನಿನಗೆ ಮಾನಸಿಕ ಸಮಸ್ಯೆ, ಅದ್ರ ಬಗ್ಗೆ ನಗಾಡೋದು. ಇವಾಗ ತುಂಬಾ ಪಾಲಿಸಿಗಳು ಬಂದಿದೆ, ಮೆಂಟಲ್ ಹೆಲ್ತ್ ಪಾಲಿಸಿ 2017 ಅಂತ ಒಂದು ಬುಕ್ಕೇ ಇದೆ, ಅದರಲ್ಲಿ ಹೇಳ್ತಾರೆ ಯಾರನ್ನು ನಾವು ಹುಚ್ಚ ಅಂತ ಕರೆಯುವಾಗಿಲ್ಲ, ಅದೊಂದು ಒಫೆನ್ಸ್. ಸೊ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಆದಿತ್ಯ ಬಿರ್ಲಾ ಎಜುಕೇಶನ್ ಟ್ರಸ್ಟ್ ಅನ್ನೋದು ಎಂಪವರ್ ಮೂಲಕ ನಾವು ಒಂದು ಜನರ ಸೇವೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ. ಇದರಲ್ಲಿ ನಾವು ಒಂದು 80% ಅನ್ನೋದು ಫ್ರೀಯಾಗಿ ಕೊಡ್ತೇವೆ. ನಮ್ಮ CSR ಫಂಡ್ ಇಂದ ನಾವು ಸೆಷನ್ಗಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗೋದಿರ್ಬೋದು, NGOಗಳ ಜೊತೆ ಟೈ ಅಪ್ ಮಾಡ್ಕೊಂಡು ಕೆಲಸ ಮಾಡ್ತೇವೆ. ಅದೇ ನಮ್ಮ ಪ್ರೀಮಿಯಂ ಆಗಿರೋ ಕಂಪನಿಗಳಿರ್ಬೋದು ಅಥವಾ ಪ್ರೀಮಿಯಂ ಸ್ಕೂಲ್ಸ್ ಇರ್ಬೋದು, ಅಲ್ಲಿ ನಾವು ನಮ್ಮ ಸೆಷನ್ಸ್ಗಳಿಗೆ ಚಾರ್ಜಸ್ ಕೂಡ ಮಾಡಿಕೊಂಡು ಸೆಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈಗ ಮಾನಸಿಕ ಸಮಸ್ಯೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಈಗ ಸ್ಕೂಲ್ಸಿಗೆ ಹೋಗ್ತೇವೆ ಅಂತ ಹೇಳಿ, ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆ ಉಂಟು, ಏನು ಮುಖ್ಯವಾಗಿ ಮಾನಸಿಕ ಸಮಸ್ಯೆ ಅಂದ್ರೆ? ಹೌದು, ಅದೊಂದು ಒಳ್ಳೆ ಪ್ರಶ್ನೆ. ಅದು ಎಲ್ಲರೂ ಮಾನಸಿಕ ಸಮಸ್ಯೆ ಅಂದ್ರೆ ಏನು ಅನ್ನೋದೇ ಒಂದು ಕನ್ಫ್ಯೂಷನ್ ಅಲ್ಲಿದೆ, ಒಂದು ಗೊಂದಲದಲ್ಲಿದ್ದೇವೆ. ಅದು ಏನಿರ್ಬೋದು? ಫಸ್ಟ್ ಆಫ್ ಆಲ್, ಒಂದು ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ಮನಸ್ಸು ಅಂದರೆ ಏನು ಅನ್ನೋದೇ ಇರ್ತದೆ. ಮನಸ್ಸು ಅಂದಾಗ ನಾವು ಮೈಂಡ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ, ಅಥವಾ ಮೆದುಳು ಅಂತ ಹೇಳಿದಾಗ ಬ್ರೈನ್ ಅಂತ ಆಗ್ತದೆ. ಆದ್ರೆ ಮನಸ್ಸು ಅನ್ನೋದು ಮೆದುಳು ಅನ್ನೋದೊಂದು ಮಿಕ್ಸ್. ಸೊ ಅದರಲ್ಲಿ ಮೂರು ವಿಷಯಗಳು ಬರ್ತದೆ. ಒಂದು ನಮ್ಮ ಭಾವನೆಗಳು, ಭಾವನೆಗಳು ಅಂದ್ರೆ ನಮ್ಮ ಇಮೋಷನ್ಸ್. ನಮಗೆ ಕೋಪ ಬರೋದಿರೋದು, ತುಂಬಾ ಖುಷಿ ಆಗೋದಿರೋದು, ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ಬೋದು, ನಮ್ಮ ಭಾವನೆಗಳು. ಇನ್ನೊಂದು ನಮ್ಮ ವರ್ತನೆ, ಬಿಹೇವಿಯರ್ ಅಂತ ಹೇಳ್ತೇವೆ. ಒಬ್ರು ನಮ್ಮ ಹೊಸ್ತಾಗಿ ನೋಡಿದಾಗ ನಮ್ಮ ವರ್ತನೆ ಹೇಗಿರ್ತೇವೆ, ನಾವೊಂದು ಖುಷಿ ಅಂತ ನಮಸ್ತೆ ಅಂತ ಹೇಳಿ ಮಾತಾಡೋದು, ಕೆಲವರು ಕೋಪದಲ್ಲಿ ಮುಖ ತಿರುಗಿಸ್ಕೊಂಡು ಹೋಗೋದು, ಅವು ನಮ್ಮ ವರ್ತನೆಗಳಲ್ಲಿರ್ತವೆ. ಇನ್ನೊಂದು ನಮ್ಮ ಥಿಂಕಿಂಗ್, ಥಾಟ್, ಆಲೋಚನೆ. ನಮ್ಮ ಆಲೋಚನೆಗಳು ಹೇಗಿರ್ತವೆ? ನಾವೀಗ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ. ನಾವು ನಮ್ಮ ಫ್ಯೂಚರ್ ಬಗ್ಗೆ ಯಾವ ಥರ ಯೋಚನೆ ಮಾಡ್ತೇವೆ, ಅಥವಾ ಪ್ರೆಸೆಂಟ್ ಬಗ್ಗೆ ಯಾವ ಥರ ಯೋಚನೆ. ಈಗ ಈ ಮೂರು ವಿಷಯಗಳು ತುಂಬ ಇಂಪಾರ್ಟೆಂಟ್. ನಾನು ರಿಪೀಟ್ ಮಾಡ್ತೇನೆ ಇನ್ನೊಂದ್ಸತಿ, ನಮ್ಮ ವರ್ತನೆ, ನಮ್ಮ ಯೋಚನೆ, ಮತ್ತೆ ನಮ್ಮ ಇಮೋಷನ್ಸ್, ನಮ್ಮ ಫೀಲಿಂಗ್ಸ್. ಈ ಮೂರು ವಿಷಯಗಳು ಮಾನಸಿಕ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಈ ಮೂರು ವಿಷಯದಲ್ಲಿ ಯಾವಾಗ ನಮ್ದು ಏರುಪೇರು ಆಗ್ತದೆ, ನಮ್ಮ ಯೋಚನೆಯಲ್ಲಿ ಏರುಪೇರಾಗ್ತದೆ, ನಮ್ಮ ವರ್ತನೆಯಲ್ಲಿ ಏರುಪೇರಾಗ್ತದೆ, ನಮ್ಮ ಭಾವನೆಗಳಲ್ಲಿ ಏರುಪೇರಾಗ್ತದೆ, ಆವಾಗ ಮಾನಸಿಕ ಸಮಸ್ಯೆ ಕಡೆಗೆ ಹೋಗ್ತಾ ಇದ್ದೇವೆ ಅನ್ನೋ ಒಂದು ಸ್ವಲ್ಪ ನಮಗೊಂದು ಯೋಚನೆ ಶುರು ಆಗ್ತದೆ. ಯಾಕೆ ನಂಗೆ ಯಾವಾಗ್ಲೂ ಕೋಪ ಬರ್ತಿದೆ, ಮೊದಲು ಬರ್ತಿರ್ಲಿಲ್ಲ? ಯಾಕೆ ನಂಗೆ ಯಾವಾಗ್ಲೂ ಬೇಜಾರಾಗ್ತಾ ಇದೆ? ಯಾಕೆ ನಂಗೆ ಯಾವಾಗ್ಲೂ ಅಳು ಬರ್ತಾ ಇದೆ? ಮೊದಲೆಲ್ಲ ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳು ಬರ್ತಾ ಇರ್ಲಿಲ್ಲ, ಇವಾಗ ಅಳು ಬರ್ತಾ ಇದೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಊಟ. ಊಟ ಸೇರೋದಿಲ್ಲ. ಮಾನಸಿಕ ಸಮಸ್ಯೆ ಬಂದಾಗ ತುಂಬಾ ಜನಕ್ಕೆ ಊಟ ಸೇರೋದೇ ಇಲ್ಲ. ಇನ್ನೊಂದು, ನಿದ್ದೆ ಬರೋದಿಲ್ಲ. ಇದು ಎರಡು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈಗ ಕೇಳುಗರಿಗೂ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಕೆಲವೊಂದ್ಸತಿ ನಮಗೆ ಮನಸ್ಸಿಗೆ ಏನಾಗ್ತದೆ ಅನ್ನೋದನ್ನ ತಿಳಿಯೋದಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಆದ್ರೆ ಊಟ ಸೇರೋದಿಲ್ಲ, ನಿದ್ದೆ ಬರ್ತಿಲ್ಲ, ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ ಅನ್ನೋದು, ಅದು ಇಂಪಾರ್ಟೆಂಟ್. ನಾನು ಇವಾಗ ಮಕ್ಕಳ ವಿಷಯಕ್ಕೆ ಹೇಳ್ತೇನೆ. ನೀವು ಮಕ್ಕಳ ಬಗ್ಗೆ ಹೇಳಿದೀರಾ, ಮಕ್ಕಳಿಗೆ ಏನಾಗ್ತದೆ, ಒಂದು ಅವರಿಗೂ ಜಾಸ್ತಿಯಾದ ಒತ್ತಡಗಳಿರ್ತವೆ. ಒಂದು ಓದು, ನೀನು ಓದಲೇಬೇಕು, ನೀನು ಇದು ಮಾಡಲೇಬೇಕು, ನೀನು ಫಸ್ಟ್ ರ್ಯಾಂಕ್ ಬರಲೇಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು. ನಾನು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ನೀನಾಗಬೇಕು. ಅದೊಂಥರ ಒತ್ತಡ. ಅದೇನಾಗ್ತದೆ ಅವರಿಗೆ, ಮಾನಸಿಕವಾಗಿ ಅವರು ಕುಗ್ತಾರೆ. ಮತ್ತು ನೀವು ಲರ್ನಿಂಗ್ ಡಿಸಬಿಲಿಟಿ ಅನ್ನೋ ಒಂದು ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತಾರೆ, ಕೇಳಿರ್ಬೋದು. ಈಗ ಒಂದು ಮೂವಿ ಸಹ ಬಂದಿದೆ, ಅದರ ಅದು ಏನು ತಾರೆ ಜಮೀನ್ ಪರ, ಅದು ಹಿಂದಿಯಲ್ಲಿದೆ. ಅದು ಅದರಲ್ಲಿ ಆ ಮಗು ಯಾವ ಥರ ಓದೋದ್ರಲ್ಲಿ ಕಷ್ಟಪಡ್ತದೆ, ಆ ಮಗುಗೆ ಯಾವ ಥರ ಸಮಸ್ಯೆಗಳು ಬರ್ತದೆ, ಯಾವ ಥರ ಟೀಚರ್ಸ್ಗಳು ಅವ್ರನ್ನ ಟ್ರೀಟ್ ಮಾಡ್ತಾರೆ, ಅದೊಂದು ಒಂದು ಥರದ ಮಾನಸಿಕ ತೊಂದರೆಗಳು ನಾವು ಸ್ಕೂಲಲ್ಲಿ ನೋಡ್ಬೋದು. ಇನ್ನೊಂದು ಖಿನ್ನತೆ ಕೂಡ ಇರ್ತದೆ, ಅದೇ ಡಿಪ್ರೆಷನ್ ಅಂತ ಹೇಳೋದು. ಮತ್ತು ಆತಂಕ, ಆಂಗ್ಸೈಟಿ, ಎಕ್ಸಾಮ್ ಆಂಗ್ಸೈಟಿ ಬಗ್ಗೆ. ಈಗ ಎಲ್ಲರೂ 10th class ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಈಗ PUC ಎಕ್ಸಾಮ್ ಬರೀಲಿಕ್ಕೆ ಅವರಿಗೆ ಭಯ, ಆತಂಕ, ಅಯ್ಯೋ ಏನಾಗ್ತದೆ, ಎಲ್ಲಿ ನಾನು ಓದಿದ್ದೆಲ್ಲ ಮರ್ತೋಗ್ತದೋ, ಆತಂಕದಲ್ಲಿ ಬೆವರುದು, ಕೈ ನಡ್ಕ ಬರೋದು, ಈ ತರ ತೊಂದರೆಗಳನ್ನು ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತಾರೆ. ನೀವು ಕೇಳಿದ್ದೀರಾ ಅಂತ ಗೊತ್ತಿಲ್ಲ. ಅದು ಏನಾಗ್ತದೆ ಅಂದ್ರೆ, ಒಂದು ವಿಷಯ ಬಗ್ಗೆ ಯೋಚನೆ ಮಾಡಿ ಮಾಡಿ ಮಾಡಿ ಮಾಡಿ ಸಡನ್ ಆಗಿ ಎದೆ ಬಡಿತ ಜಾಸ್ತಿ ಆಗೋದು, ಅಥವಾ ಬೆವರು ಬರಕ್ ಶುರು ಆಗೋದು, ಕೈ ನಡ್ಕ ಬರೋದು, ನಾನು ಸತ್ತೋಗ್ತೇನೆ ಅನ್ಕೊಂಡ್ಬಿಡೋದು. ಯಾಕೆಂದ್ರೆ ಅದು ಎದೆ ಬಡಿತ ಜಾಸ್ತಿ ಆದಾಗ ಏನಾಗ್ತದೆ, ಫಸ್ಟ್ ಯೋಚನೆ ಏನು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅನ್ನೋ ಯೋಚನೆ. ಹಾಗಂತ ಹೇಳಿ ಈಗ ಆದಾಗ ನಾವು ಡಾಕ್ಟರ್ ಹತ್ರ ಹೋಗಬಾರ್ದು ಅಂತಲ್ಲ, ಹೋಗ್ಲೇಬೇಕು. ಯಾಕೆಂದ್ರೆ ಅದು ಅದು ಇದ್ರೂ ಇರ್ಬೋದು, ಅದನ್ನ ಡಾಕ್ಟರ್ಗಳು ಮಾತ್ರ ಅದನ್ನ ಸೆಪರೇಟ್ ಮಾಡಿ ಹೇಳಲಿಕ್ಕೆ ಆಗ್ತದೆ, ಇದು ಪ್ಯಾನಿಕ್ ಅಟ್ಯಾಕ್, ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ. ಈ ತರ ತೊಂದರೆಗಳು ಜಾಸ್ತಿ ಹದಿಹರಿಯದ ಮಕ್ಕಳಲ್ಲಿ ಕಂಡು ಬರ್ತಿದೆ ಹೀಗೆ. ಸೊ ಇದಕ್ಕೆ ನಾವು ಸ್ಕೂಲಲ್ಲಿ ಹೋಗಿ ಇದರ ಬಗ್ಗೆ ಮಾತಾಡ್ತೇವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬುಲ್ಲಿಂಗ್ ಅಂತ ಹೇಳಿ, ಒಂದು ಗ್ಯಾಂಗ್ ಮಾಡಿಕೊಂಡು ಮಕ್ಕಳು ಒಂದು ಮಗುವನ್ನು ತಮಾಷೆ ಮಾಡೋದು, ಅದರ ಬಗ್ಗೆ ಹೇಳೋದು, ಓ ನೀನು ಕುಳ್ಳ, ನೀನು ದಪ್ಪ, ನೀನು ಕರಿಯ, ನೀನು ಅದು, ನೀನು ಓ ನೀನು ಯಾವುದೋ ಒಂದು ಬೇರೆ ಜನಾಂಗದಿಂದ ಬಂದಿದ್ಯಾ, ನೀನು ನಮ್ಮ ಜೊತೆ ಸೇರೋದಿಲ್ಲ, ಆ ಥರ ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡಿದ ಅವರಿಗೆ ಮಾನಸಿಕವಾಗಿ ತುಂಬ ಒತ್ತಡ ಬೀಳ್ತದೆ. ಅದೇನಾಗ್ತದೆ, ಹೋಗ್ತಾ ಹೋಗ್ತಾ ಇಮೋಜಿಯಾಗಿ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರ್ತಿದ್ವಿ, ನಮ್ಮ ಮಾನಸಿಕವಾಗಿ ತುಂಬ ಒತ್ತಡ ಇರ್ತಿರ್ಲಿಲ್ಲ, ಇವಾಗೇನು ಎಲ್ಲರಿಗೂ ಫೋನ್ ಅಭಿಪ್ರಾಯ ಆದ ಮೇಲೆ ಇಂಥವರಲ್ಲೂ ಕೂಡ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಬರ್ತವ, ಏನ್ ಕಾರಣದಿಂದ ಬರ್ತವೆ? ಬರ್ತವೆ. ಒಂದು ನಾವೀಗ ಮಕ್ಕಳ ಬಗ್ಗೆ ಮಾತಾಡಿದ್ವಿ ಅಲ್ಲ ಸರ್, ಈಗ ಮಕ್ಕಳಿಗೆ ಒಂದು ಅವರೊಂದು 15-16 ವಯಸ್ಸು ತನಕ 10th ಕ್ಲಾಸ್ ತನಕ ಇರ್ತಾರೆ, ಅದಾದ್ಮೇಲೆ PUC-ನೋ ಅಥವಾ CBSE 11th-12th ಮಾಡ್ಕೊಂಡು ಹಂಗೆ ಹೋಗ್ತಾರೆ. ಯೂಶಲಿ ಮಾನಸಿಕ ಕಾಯಿಲೆ ಅನ್ನೋದು ತೊಂದರೆಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಆ ವಯಸ್ಸಲ್ಲಿ ಬರ್ತದೆ. ಯಾವುದು 16-18 ವಯಸ್ಸಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ, ಮನೆಯಲ್ಲಿ ತುಂಬಾ ಕೋಪ ಬರೋದು, ಮಾತು ಕೇಳೋದಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿರೋದು, ಇದು ಓದು ಹೇಳಿದ್ರೆ ನಾನು ಇದು ಮಾಡೋದಿಲ್ಲ, ಮನೆ ಬಿಟ್ಟು ಓಡಿ ಹೋಗುವ ಅದೆಲ್ಲ ಬರೋದು ಆ ವಯಸ್ಸಲ್ಲಿ. ಆ ವಯಸ್ಸಲ್ಲಿ ಒಂದು ಎಪಿಸೋಡ್ ಅಂತ ಹೇಳ್ತೇವೆ ನಾವು, ಒಂದು ಒಂದು ಟೈಮ್ ಅಲ್ಲಿ ಬರ್ಬೋದು ಅವರಿಗೆ, ಮತ್ತೆ ನಾರ್ಮಲ್ ಆಗ್ತಾರೆ. ಅಲ್ಲಿಂದ ಶುರು ಆಗ್ತದೆ ಯೂಶಲಿ ಮಾನಸಿಕ ಕಾಯಿಲೆಗಳು ಅಂದ್ರೆ, ಅಲ್ಲಿಂದ 18 ಮೇಲೆ ಜಾಸ್ತಿ ಆಗ್ತಾ ಹೋಗುದು, ಅದೊಂದಿದೆ. ಅದು ಮಾತ್ರ ಅಲ್ಲ, ಕೆಲವರಿಗೆ 30 ವಯಸ್ಸು ಆದ್ಮೇಲೇನು ಬರೋದಿದೆ, ಖಿನ್ನತೆ ಅನ್ನೋದು 30 ವಯಸ್ಸಿದ ಮೇಲೆ ಬರ್ಬೋದು, ಅಥವಾ 50 ವಯಸ್ಸಿಂದ ಮೇಲೇನು ಬರ್ಬೋದು. ಅದಕ್ಕೆ ಇವಾಗ್ಲೇ ಬರ್ತದೆ ಅಂತ ಹೇಳದಕ್ಕೆ ಆಗೋದಿಲ್ಲ, ಆದ್ರೂ ರಿಸರ್ಚ್ ಪ್ರಕಾರ ಹೀಗೆ ಬರಬಹುದು ಅಂತ ಹೇಳ್ತಾರೆ. ಮತ್ತೆ ಒಂದು ಜಾಸ್ತಿಯಾಗಿ ಆಗೋದು ಡಿಪ್ರೆಷನ್, ಖಿನ್ನತೆ ಅನ್ನೋದು ಕಾಮನ್ ಆಗಿ ಈಗ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ದೀಪಿಕಾ ಪಡ್ಕೊಂಡೆ ಬಂದು ಮಾತಾಡಿದ್ರು, ನನಗೆ ಡಿಪ್ರೆಷನ್ ಆಯ್ತು, ಅವರಿಂದ ಒಂದು ಅವೇರ್ನೆಸ್ ಜಾಸ್ತಿ ಆಯ್ತು ಒಂದು ಯೂತ್ಗಳಿಗೆ, ಜನಾಂಗಕ್ಕೆ ಓ ಡಿಪ್ರೆಷನ್ ಅಂದ್ರೆ ಹಿಂಗೆ. ಅದರಲ್ಲಿ ಏನಾಗ್ತದೆ ಅಂತ ನಾನು ಹೇಳಿದಂಗೆ, ನಿದ್ದೆ ಬರದೇ ಇರೋದ ಹಾಗೆ ಆಗೋದು, ಅಥವಾ ಹೊಟ್ಟೆ ಹಸಿಯದೇ ಇರೋದು, ಯಾವಾಗ್ಲೂ ಬೇಜಾರದಲ್ಲಿರೋದು. ಈಗ ಇನ್ನೊಂದು ಕಾಮನ್ ಪ್ರಶ್ನೆ ಅಂದ್ರೆ, ಎಲ್ಲರಿಗೂ ಬೇಜಾರಾಗ್ತದೆ, ಯಾರಿಗೂ ಬೇಜಾರಾಗೋದಿಲ್ಲ, ನಮಗೂ ಕೋಪ ಬರ್ತದೆ, ನಮ್ಮನ್ನು ದೇವರು ಮಾಡಿರೋದೇ ಹೀಗೆ, ನಮ್ಗೆ ಇಮೋಷನ್ಸ್ ಅನ್ನೋದು, ಭಾವನೆಗಳು ಅನ್ನೋದು ನಮ್ಗೆ ಇದ್ದೇ ಇರ್ತದೆ. ಆದರೆ ಆ ಬೇಜಾರು 2 ವಾರಕ್ಕಿಂತ ಜಾಸ್ತಿ ಹೋದಾಗ ಮಾನಸಿಕ ಸಮಸ್ಯೆ ಅಂತ ಆಗ್ತದೆ. ಅದಕ್ಕಿಂತ ಈಗ 1-2-3 ದಿನ ಇದ್ದು ಆಮೇಲೆ ನಾನು ಬ್ಯಾಕ್ ಟು ನಾರ್ಮಲ್ ಅಂತ ಹೇಳಿದ್ರೆ ಅದು ಮಾನಸಿಕ ಸಮಸ್ಯೆ ಅಂತ ಹೇಳಕ್ ಆಗೋದಿಲ್ಲ, ಅದೊಂದು ಸ್ವಲ್ಪ ಏರುಪೇರು ಆಗ್ತದೆ ನಮ್ಮ. ಅದೇ 2 ವಾರಕ್ಕಿಂತ ಜಾಸ್ತಿ ಆದಾಗ ತೊಂದರೆಗಳಾಗ್ತದೆ. ಯಾವ ಕಾರಣಗಳಿಗೆ ಬರಬಹುದು ಅಂತ ಹೇಳೋ ಮುಂಚೆ WHO ಒಂದು ಡೆಫಿನಿಷನ್ ಕೊಟ್ಟಿದೆ ಮೆಂಟಲ್ ಹೆಲ್ತ್ ಅಂದ್ರೆ ಏನು ಅಂತ ಹೇಳಿ. ಅವ್ರೇನು ಹೇಳ್ತಾರೆ, ನಮಗೆ ದಿನನಿತ್ಯ ಕೆಲಸ ಮಾಡಬೇಕಾದ್ರೆ ಸ್ಟ್ರೆಸ್ ಅನ್ನೋದು ಇದ್ದೇ ಇರ್ತದೆ. ಈಗ ನೋಡಿ ಸರ್, ನೀವೀಗ ನನಗೆ ಬಂದು ರೆಕಾರ್ಡ್ ಮಾಡ್ತಾ ಇದ್ದೀರಾ, ನಾನು ಇಲ್ಲಿ ಕುತ್ಕೊಂಡು ಹೇಳ್ತಾ ಇರೋ, ನನಗೆ ಸ್ಟ್ರೆಸ್ ಇದೆ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಆದರೆ ಆ ಸ್ಟ್ರೆಸ್ಸನ್ನು ನಾನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ, ಆಗ್ತಾ ಇದೆ ನನಗೆ, ನಾನು ಪ್ರಿಪೇರ್ ಆಗಿ ಬಂದಿದ್ದೇನೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ ಅನ್ನೋದೊಂದು. ಒಂದೀಗ ರೈತರು ಅಂತ ಹೇಳಬೇಕಾದ್ರೆ, ಅವರು ಒಂದು ಗಿಡ ನೆಡಬೇಕಾದ್ರೆ ಅವರಿಗೆ ಸ್ಟ್ರೆಸ್ ಇರೋದಿಲ್ಲ, ಇದ್ದೇ ಇರ್ತದೆ. ಅವರು 5 ವರ್ಷ ಕಾಯ್ಬೇಕದು ಫಸಲು ಬರೋದಕ್ಕೆ, ಆ ಸ್ಟ್ರೆಸ್ ಇದ್ದೇ ಇರ್ತದೆ. ಆ ಸ್ಟ್ರೆಸ್ ನ ಬಿಟ್ಟು ಅವರು ಮುಂದೆ ಹೋಗಕ್ ಆಗ್ತಾ ಇದೆಯಾ, ಅದು ಒಂದು ಡೀಲಿಂಗ್ ವಿತ್ ಡೈಲಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಅದಕ್ಕೆ ದಿನನಿತ್ಯಕ್ಕೆ ಬರುವ ಸ್ಟ್ರೆಸ್ ಗಳನ್ನ ಹ್ಯಾಂಡಲ್ ಮಾಡೋದು. ಇನ್ನೊಂದು, ನಮ್ಮ ಎಲ್ಲರಿಗೂ ದೇವರು ಒಂದು ಅಥವಾ ನಮ್ಮ ದೇಹದಲ್ಲಿ ಒಂದು ಎಬಿಲಿಟಿ ಅಂತ ಹೇಳ್ತದೆ, ನಮಗೆ ಒಂದು ಸಾಮರ್ಥ್ಯ ಇರ್ತದೆ. ಈಗ ನನ್ನ ಸಾಮರ್ಥ್ಯ ಇರ್ಬೋದು ಏನು, ನಾನೊಂದು ಪುಸ್ತಕ ಬರೆಯುವ ಒಂದು ಸಾಮರ್ಥ್ಯ ಇರ್ಬೋದು ನನಗೆ, ಅದೇ ನಿಮಗೆ ಹಾಡಾಡುವ ಸಾಮರ್ಥ್ಯ ಇರ್ಬೋದು, ಅಥವಾ ಒಬ್ಬೊಬ್ಬರಿಗೆ ಒಂದೊಂದೊಂದೊಂದು ತರ ಸಾಮರ್ಥ್ಯಗಳಿರ್ತವೆ. ಆ ಸಾಮರ್ಥ್ಯಗಳ ಬಗ್ಗೆ ನಮಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಅದನ್ನ ನಾವು ಉಪಯೋಗಿಸಿಕೊಳ್ತಾ ಇದ್ದೀವ, ಉಪಯೋಗಿಸಿಕೊಳ್ಳುವ ಹಂಗೆ ಇರ್ಬೇಕು. ಒಂದು ಫಸ್ಟ್ ಗೊತ್ತಾಗ್ಬೇಕು, ಗೊತ್ತಾಗಿ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಎಲ್ಲರೂ ಯುನೀಕ್, ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆನ್ಸ್. ಸೆಕೆಂಡ್ ಅದು. ಇನ್ನೊಂದು ಥರ್ಡ್ ಒನ್ ಏನಂದ್ರೆ, ಅದೆಲ್ಲ ಇದ್ದು ದಿನನಿತ್ಯದ ಕೆಲಸಗಳು ಮಾಡ್ಲಿಕ್ಕೆ ಆಗ್ತದ ಅನ್ನೋದು. ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್, ನಾವೆಲ್ಲರೂ ಸಾಮಾಜಿಕ ಜೀವಿಗಳು, ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ. ಈಗ ಒಂದು ಸಮಾಜಕ್ಕೋಸ್ಕರ ಏನಾದ್ರೂ ಕೊಡ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ? ಸಿಂಪಲ್ ಆಗಿ ಒಂದು ಹೇಳ್ತೇನೆ. ಈಗ ನಮ್ಮ ದೇವಸ್ಥಾನದಲ್ಲಿ ಒಂದು ಬ್ರಹ್ಮಕಲಶ ಅಂತ ಇರ್ತದೆ, ಆಗೇನಾಗ್ತದೆ, ಎಲ್ಲ ಊರವರು ಸೇರ್ತಾರೆ, ಎಲ್ಲ ಊರವರು ಸೇರಿ ಅಡುಗೆ ಮಾಡೋದಿರೋದು, ಬಡಿಸೋದಿರೋದು, ಸಮಾಜಕ್ಕೋಸ್ಕರ ಅವರಲ್ಲಿ ಹೋಗಿ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಈ 4 ವಿಷಯಗಳು ನಿಮಗೆ ಮಾಡ್ಲಿಕ್ಕೆ ಆಗ್ತದಾ? ಹಾಗಾದ್ರೆ ಮಾನಸಿಕವಾಗಿ ನೀವು ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ. ಯಾವ ಈ 4 ವಿಷಯ ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ವಾ, ಆಗ ನಿಮಗೆ ಮಾನಸಿಕವಾಗಿ ನೀವು ಸ್ವಲ್ಪ ಕುಗ್ತಾ ಇದ್ದೀರಾ ಅನ್ನೋದು. ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ನಾನು ಹೋಗೋದಿಲ್ಲ, ನಾನು ಬರೋದಿಲ್ಲ, ನಾನು ಮಾಡೋದಿಲ್ಲ, ನಾನು ಮನೆಯಲ್ಲೇ ಇರ್ತೇನೆ, ಅದೊಂದು ಇಂಡಿಕೇಶನ್. ಓ, ನನಗೆ ಹಾಡಾಡಲಿಕ್ಕೆ ಬರ್ತದೆ, ನಾನು ಚೆನ್ನಾಗಿದ್ದೇನೆ, ಆದರೆ ನಾನು ಹಾಡಕ್ಕೆ ಹೋಗಲ್ಲ, ನನ್ನ ಪ್ರಕಾರ ನಾನು ಚೆನ್ನಾಗಿ ಮಾಡ್ತಿಲ್ಲ. ಅದು ಬೆಳಗ್ಗೆ ಒಂದು ಒಂದು ಇವಾಗ ಇರೋ ಸ್ಟ್ರೆಸ್ಗೆ ನನಗೆ ಸ್ಟ್ರೆಸ್ ಇದ್ದರೆ ನಾನು ಓ ನಾನು ಇವತ್ತು ರೆಕಾರ್ಡಿಂಗ್ಗೆ ಬರೋದಿಲ್ಲ ಸರ್, ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂತ ಕಾರಣಗಳು ನಾವು ಹೇಳ್ಕೊಂಡು ಹೋದಾಗ ನಮ್ಮ ಮಾನಸಿಕವಾಗಿ ನಾವು ಕುಗ್ಗುತ್ತಾ ಇದ್ದೇವೆ ಅಂತ ಒಂದು ಇಂಡಿಕೇಶನ್. ನಾವು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇವೆ, ಕೇಳುಗರೆ ಯಾರಿಗಾದರೂ ಈ ಥರ ಅನಿಸಿದ್ರೆ ಅವರು ಅದ್ರ ಬಗ್ಗೆ ಒಂದು ಹೆಲ್ಪ್ ತಗೊಳ್ಬೋದು ಈ ಟೈಮಲ್ಲಿ ಅಂತ. ನಾನೀಗ ಸೆಕೆಂಡ್ ಕ್ವೆಶನ್ಗೆ ಹೋಗ್ತೇನೆ. ನೀವು ಹೇಳಿದ ಕಾರಣಗಳು ಯಾವ್ದು ಇರಬಹುದು ಅಂತ, ಇದೇ ಕಾರಣ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಮಾನಸಿಕ. ಅದರಲ್ಲಿ ಒಂದು ಬಯಾಲಜಿಕಲ್ ಕಾಸ್ ಅಂತ ಹೇಳ್ತಾರೆ, ದೇಹಕ್ಕೆ ಆಗುವ ಕಾಸುಗಳು. ಈಗ ನಾನು ಹೇಳ್ತೇನೆ, ಹದಿಹರೆಯದ ಮಕ್ಕಳಿಗೆ ಏನಾಗ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಈಗ ಮುಟ್ಟು ಬರೋದಿರ್ಬೇಕಾದ್ರೆ ನಮ್ಮ ಹುಡುಗಿರಿಗೆ ಒಂದು ಹೊಟ್ಟೆ ನೋವು ಬರೋದು, ಕೋಪ ಬರೋದು, ಅದೊಂದಿರ್ಬೋದು. ಇನ್ನೊಂದು ಮೇನ್ ಆಗಿ ಹಾರ್ಮೋನಲ್ ಪ್ಯೂಬರ್ಟಿ ಬರಬೇಕಾದ್ರೆ ಹುಡುಗರಿಗೂ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರ್ತದೆ, ಆವಾಗ ಮಾನಸಿಕ ಸ್ವಲ್ಪ ಏರುಪೇರು ಆಗ್ಬೋದು. ಇನ್ನೊಂದು, ನಮ್ಮ ಬ್ರೈನಲ್ಲಿ ತುಂಬಾ ಕೆಮಿಕಲ್ಗಳಿದಾವೆ, ಒಂದು ಡೋಪಮೈನ್ ಅಂತ ಹೇಳ್ತಾರೆ ಅದಕ್ಕೆ, ಅದು ಏರುಪೇರಾದರೆ ನಮಗೆ ಡಿಪ್ರೆಷನ್ ಬರ್ಬೋದು, ಖಿನ್ನತೆ ಬರ್ಬೋದು, ಆತಂಕ ಬರ್ಬೋದು, ಡೋಪಮೈನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಅದೊಂದಿರ ಇದು ದೇ. ಇನ್ನೊಂದು ಬಯಾಲಜಿಕಲ್ ಕಾಸ್ ಅನ್ನೋದಿರ್ಬೋದು ಏನಂದ್ರೆ, ಈಗ ಮಗು ಹುಟ್ಟಿದ ತಕ್ಷಣ ಅಳ್ಳಿಲ್ಲ ಅಂದ್ರೆ ಎಲ್ಲರೂ ಸ್ವಲ್ಪ ಆತಂಕ ಪಡ್ತಾರೆ. ಆ ಟೈಮ್ ಏನಾಗ್ತದೆ, ಬ್ರೈನಿಗೆ ಆಕ್ಸಿಜನ್ ಸಿಗ್ಲಿಲ್ಲ ಅಂತ. ಯಾವಾಗ ನಮ್ಮ ಬ್ರೈನಿಗೆ ಸಾಕಷ್ಟು ಮಟ್ಟಕ್ಕೆ ಆಮ್ಲಜನಕ ಸಿಗೋದಿಲ್ವಾ, ಆವಾಗ ಇಂಬ್ಯಾಲೆನ್ಸ್ ಆಗಿ ಕೆಲವು ಬ್ರೈನ್ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್. ಈಗ ಕೆಲವು ಮಕ್ಕಳಿಗೆ ಮೆಂಟಲ್ ರಿಟಾರ್ಡೇಷನ್ ಅಂತ ಇವಾಗ ಹೇಳೋದಿಲ್ಲ, ಅದಕ್ಕೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಹೇಳ್ತಾರೆ. ಅವರಿಗೆ ದಿನನಿತ್ಯ ಮಾಡೋ ಕೆಲಸಗಳು ಮಾಡ್ಲಿಕ್ಕೆ ಆಗುದಿಲ್ಲ, ಮಾತು ಕರೆಕ್ಟ್ ಆಗಿ ಬರೋದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ, ಆತರ ಸಮಸ್ಯೆಗಳು ಬಯಾಲಜಿಕಲ್ ಕಾಸಸ್ ಆಗಿ ಬರಬಹುದು. ಇನ್ನೊಂದು ಸೈಕಾಲಜಿಕಲ್ ಕಾಸಸ್ ಅಂತ ಹೇಳ್ತಾರೆ. ಸೈಕಾಲಜಿಕಲ್ ಕಾಸಸ್ ಅಂತ ಹೇಳಿದಾಗ, ಯಾರೋ ಒಬ್ರು ಜೀವನದಲ್ಲಿ ಚೆನ್ನಾಗಿ ನಡೀತಾ ಇದೆ ಅವ್ರ ಲೈಫಲ್ಲಿ, ಅವರೊಂದು MD ಆದ್ರು, ಒಂದು ಕಂಪನಿ ಓಪನ್ ಮಾಡಿದ್ರು, ನಾನು ಏನು ಮಾಡ್ತಾ ಇಲ್ಲಲ್ಲ, ನನಗೆ ಯಾಕೆ ಈ ತರ ಪ್ರಾಬ್ಲಮ್, ನನಗೆ ಯಾಕೆ ಈ ತರ ಬರುದು, ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಬಿಡಿ, ನಾವೇ ಮಾನಸಿಕವಾಗಿ ಕುಗ್ಗೋದು ಆ ತರದ್ನು ಆಗ್ತದೆ ಕೆಲವೊಂದ್ಸತಿ. ಇನ್ನೊಂದು ಏನು ಅಂತ, ಎನ್ವೈರನ್ಮೆಂಟಲ್ ಅಥವಾ ಸೋಷಿಯಲ್ ಕಾಸಸ್ ಅಂತಾನು ಹೇಳ್ತಾರೆ. ಅಕ್ಕಪಕ್ಕದವರೇ ಕುಗ್ಸೋದು, ಒಂದು ಕರೆಕ್ಟ್ ಆಗಿ ಅವ್ರನ್ನ ನೀನ್ ನೋಡು, ನೀನ್ ಯಾವಾಗ್ಲೂ ಇದೇ ಆಯ್ತು, ಮೊದ್ಲಿಂದಾನೆ ನೀನು ಓದ್ಲಿಲ್ಲ, ಇವಾಗ್ಲೂ ಓದ್ತಾ ಇಲ್ಲ, ಇನ್ನು ನಿಂಗೆ ಕೆಲಸ ಇಲ್ಲ, ಅದನ್ನು ಒಬ್ಬ ಮನುಷ್ಯ ಕೇಳ್ತಾ ಕೇಳ್ತಾ ಕೇಳ್ತಾ ಏನಾಗ್ಬೋದು ಅವನಿಗೆ, ಅವ್ನು ಕುಗ್ಗಿಕೊಂಡು ಹೋಗ್ತವೆ. ಸೊ ಈ ತರಗಳು ಕಾರಣಗಳು ಒಂದೊಂದ್ಸತಿ ಮಿಕ್ಸ್ ಆಗಿ ಬಂದಾಗ ಕಾರಣಗಳಾಗ್ಬೋದು. ನನ್ ಮತ್ತೆ ಬುಲ್ಲಿಂಗ್ ಅಂತ ಹೇಳಿದೆ, ಸ್ಕೂಲ್ ಟೈಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೀಯಾಳಿಸೋದು, ಅದು ಮಾಡೋದು, ಆ ಟೈಮಿಗೆ ಅವ್ರು ಇದ್ರು ದೊಡ್ಡವರಾಗ್ತಾ ಆಗ್ತಾ ಅವರ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತದೆ. ಒಂದು ಕೆಲಸ ತಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಅಥವಾ ಒಂದು ಭಾಷಣ ಕೊಡೋ ಬಗ್ಗೆ ಅವ್ರಿಗೆಲ್ಲಾದ್ರಲ್ಲೂ ಅವ್ರು ಡೌಟ್ ಪಟ್ಕೊಂಡು ಹೋಗ್ತಾರೆ. ಈ ತರ ತುಂಬಾ ಕಾರಣಗಳಿಂದ ಮಾನಸಿಕ ಸಮಸ್ಯೆಗಳು ಬರಬಹುದು. ಅದು ಸರಿ. ಈಗ ನಾವು ಮಕ್ಕಳಲ್ಲಿ ಮತ್ತೆ ಬೇರೆ ಸಾಮಾನ್ಯ ಯುವಕರಲ್ಲಿರ್ಬೋದು, ಸ್ವಲ್ಪ ಏಜ್ ಆದವರಲ್ಲೂ ಈ ತರ ಬರಬಹುದು ಅಂತ ಹೇಳಿ ಮುಖ್ಯವಾಗಿ ನಾವೀಗ ಮಾತಾಡೋದಿದ್ರೆ, ಮೊದಲಿಂದಲೂ ಕೂಡ ನಮ್ಮ ದೇಶ ಹಳ್ಳಿಯಲ್ಲೆಲ್ಲ ರೈತರ ಒಂದು ದೇಶ ಅಂತ ಹೇಳಿ ನಾವು ಕಳೀತೇವೆ. ಅಗ್ರಿಕಲ್ಚರ್ ನಮ್ಮ ಮುಖ್ಯವಾದಂತಹ ಒಂದು ಸೆಕ್ಟರ್. ರೈತರಲ್ಲಿ ಕೂಡ ಇತ್ತೀಚೆಗೆ ಈ ರೀತಿಯ ಮಾನಸಿಕ ಸಮಸ್ಯೆಗಳು, ಆತ್ಮಹತ್ಯಾ ಪ್ರಕರಣಗಳೆಲ್ಲ ಇರ್ತವೆ. ಇದಕ್ಕೆ ಮುಖ್ಯವಾಗಿ ಏನು ಈ ರೀತಿಯ ಇಂಬ್ಯಾಲೆನ್ಸ್ಗಳಿಗೆ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಕಾರಣವೋ ಅಥವಾ ಬೇರೆ ಏನಾದರೂ ಕಾರಣಗಳು? ನೀವು ಹೇಳಿದಾಗೆ ಕರೆಕ್ಟ್, ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ಅವರ ಆರೋಗ್ಯದ ಬಗ್ಗೆ ನಾವು ತುಂಬಾ ಮಹತ್ವ ಕೊಡಲೇಬೇಕು, ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಮಹತ್ವ ಕೊಡಲೇಬೇಕು. ಈಗ ನಾನಂತೂ ತುಂಬಾ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಬರ್ತಾ ಇದೆ, ಓ ಈ ತರ ಆಯ್ತಂತೆ, ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಮೇನ್ ಕಾರಣ ಏನಿರ್ತದೆ, ಫಿನಾನ್ಷಿಯಲ್ ಪ್ರಾಬ್ಲಮ್, ಅಂದ್ರೆ ಅವರಿಗೆ ದುಡ್ಡಿನ ಬಗ್ಗೆ ತೊಂದರೆ ಇರೋದು ಜಾಸ್ತಿಯಾಗಿ ಮಾನಸಿಕ ಕಾಯಿಲೆಗೆ ಇದಾಗ್ತದೆ. ಏನಾಗ್ತದೆ, ನನ್ನ ಹತ್ರ ಈಗ ಸರಿ ದುಡ್ಡು ಇರೋದಿಲ್ಲ, ನಾನು ಸಾಲ ಮಾಡಿರ್ತೇನೆ ಬ್ಯಾಂಕಿಂದ, ಒಂದು 5 ಲಕ್ಷ ತಗೊಳ್ತೇನೆ, ನಾನೇನೋ ಒಂದು ತೋಟ ಮಾಡಲಿಕ್ಕೆ ದುಡ್ಡು ಹಾಕಿದೆ, ಆ ತೋಟ ಹಾಳಾಗೋಯ್ತು, ಮಳೆಯಿಂದ ಹಾಳಾಯ್ತೋ ಏನೋ ಹಾಳಾಗಿತ್ತು, ನಾನು ಅದನ್ನು ಮತ್ತೆ ಹೇಗೆ ಬ್ಯಾಂಕಿಗೆ ಕೊಡಬೇಕು, ಅದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಖಿನ್ನತೆಗೆ ಹೋಗ್ಬಿಡಿ. ನಾವು ಮೊದಲೇ ಹೇಳಿದ್ದು ಯೋಚನೆಗಳು, ಅವರ ವರ್ತನೆಗಳು, ಭಾವನೆಗಳು. ಈಗ ಯೋಚನೆ ನೆಗೆಟಿವ್ ಆಯಿತು, ನನಗಿನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಈ ಥಾಟ್ ಸಿಗೋದಿಲ್ಲ, ಈ ದುಡ್ಡನ್ನು ನಾನು ಮತ್ತೆ ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಬರ್ತದೆ. ಯೋಚನೆ ಬಂದಾಗ ಭಾವನೆ ಏನಾಗ್ತದೆ, ಬೇಜಾರು, ಅಳು, ಕೆಲವೊಂದ್ಸತಿ ಕೋಪ ಇರ್ಬೋದು ಆಗ್ತದೆ. ಯೋಚನೆ ಹಾಳಾಯ್ತು, ಭಾವನೆ ಹಾಳಾಯ್ತು, ನಿಮ್ಮ ವರ್ತನೆ ಏನಾಗ್ತದೆ, ಮಾಡೋ ಕೆಲಸನೂ ಮಾಡ್ಲಿಕ್ಕಿಲ್ಲ, ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಅದು ಬಿಡು ಹೋಯ್ತಾ, ಇನ್ನೇನೋ ಮಾಡುವ, ಅನ್ನೋದು ಹೋಗ್ತದೆ. ಈ ಮೀನ್ ಮೂರು ಇದಕ್ಕೆ ಜಾಸ್ತಿಯಾಗಿ ನಾನು ಓದಿರೋ ಪ್ರಕಾರ ರೈತರಿಗೆ ಮೀನಾಗುವ ಪ್ರಾಬ್ಲಮ್ ಅಂದರೆ ದುಡ್ಡಿನ ಸಮಸ್ಯೆಗಳು. ಅದಲ್ಲದೆ ನಾನು ಹೇಳಿದಂಗೆ ಇದಿರ್ಬೋದು, ಬಯಾಲಜಿಕಲ್ ಕಾಸ್ ಇರ್ಬೋದು, ಸೈಕೋಲಾಜಿಕಲ್ ಕಾಸ್ ಇರ್ಬೋದು. ಪಕ್ಕಪಕ್ಕ ಓ ಅಣ್ಣ ನೋಡು ಎಷ್ಟು ಚೆನ್ನಾಗಿ ದುಡ್ಡು ಮಾಡಿಕೊಂಡು ಎಷ್ಟು ತೋಟ ಮಾಡಿದ, ನೋಡು ತಮ್ಮ ನೀನು ಹೀಗೆ ಇದೆಯಾ, ಹೀಯಾಳಿಸೋದ್ರಿಂದನು ಮಾನಸಿಕ ತೊಂದರೆಗಳು ಬರ್ಬೋದು. ಇನ್ನೊಂದು ರೈತರಲ್ಲಿ ನಾನು ಕಂಡು ಪಟ್ಟಿಗೆ ಏನಾಗ್ತದೆ, ಒಂದು ಸಾಲದ ವಿಷಯನೇ ತಕೊಳ್ಳೋ, ಸಾಲ ಮಾಡಿದ್ರು ಇದು ಹಾಳಾಯ್ತು ಇನ್ನೇನು ಇದರಿಂದ ಹೊರಗಡೆ ಬರೋಕ್ಕೆ ಕುಡಿತಕ್ಕೆ ಹೋಗ್ತಾರೆ. ಕುಡಿಯೋದಕ್ಕೆ ನಿದ್ದೆ ಬರೋದಿಲ್ಲ, ನಾನು ಕುಡಿತೇನೆ, ಇನ್ನು ಅದೇನೋ ಅಭ್ಯಾಸ ಆಗೋಯ್ತು, ಎಡಿಕ್ಷನ್ ಅಂತ ಹೇಳ್ತೇನೆ. ಅದು ಕುಡಿತ ಜಾಸ್ತಿ ಆದಾಗ ನಿಮ್ಮ ಬ್ರೈನಿಗೂ ಎಫೆಕ್ಟ್ ಆಗ್ತದೆ. ಆಗ ಅದು ಬಯಾಲಜಿಕಲ್ ಕಾಸ್ ಆಗಿ ಒಂದು ಪೆಗ್ ಅಥವಾ 30 or 60 ಹಾಕ್ಲಿಲ್ಲದಿದ್ರೆ ನನಗೆ ನಿದ್ದೆ ಬರೋದಿಲ್ಲ, ಅದು ಎಡಿಕ್ಷನ್ ಆಗಿಬಿಟ್ಟು ಅದು ಖಿನ್ನತೆಗೆ ಕಾರಣ ಆಗೋಗ್ತದೆ ತುಂಬ ಸಲ. ಈಗ ಎಲ್ಲ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಯಾವಾಗ ನಾವು ಹೋಗಿ ವೈದ್ಯರನ್ನು ಕಾಣಬೇಕು? ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅನಿಸ್ತದೆ. ಈಗ ಗೊತ್ತಾದರೆ ಆಗೋದಿಲ್ಲ ಯಾವಾಗ ಅದರ ಬಗ್ಗೆ ಹೆಲ್ಪ್ ತಗೊಳ್ಬೇಕು ಅಂತ. ಈಗ ನಾನೇನು ಹೇಳಿದೆ, 2 ಕಾಯ್ಬೋದು, ಓಕೆ ನನಗೆ ಖಿನ್ನತೆ ಬಂತು, ಬೇಜಾರಾಗ್ತದೆ, ಅಳು ಬರ್ತದೆ. ಆದರೆ ಅದರಿಂದ ಈಗ ಮನೆಯವ್ರು ನೋಡ್ತಾನೆ ಇದ್ದಾರೆ, ಎದ್ದೆ ಬರ್ತಾ ಇಲ್ಲ, ಮಲ್ಕೊಂಡೇ ಇರ್ತಾರೆ, ಅವಾಗಲೂ ಮಲ್ಕೊಂಡಿದ್ರೆ ನಿದ್ದೆ ಬರ, ಊಟ ಸೇರ್ತಾ ಇಲ್ಲ, ದೇಹದ ತೂಕ ಕಮ್ಮಿ ಆಗ್ತಾ ಇದೆ, ಯಾರ ಹತ್ರ ಮಾತಾಡ್ತಾ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ನಗು ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಅಂದಾಗ ಅವ್ರನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗ್ತದೆ. ಜಾಸ್ತಿ ಟೈಮ್ ಕಾಯಬಾರ್ದು, ಯಾಕೆಂದ್ರೆ ಈ ಖಿನ್ನತೆ ಅನ್ನೋದು ಫೈನಲ್ ಸ್ಟೇಜ್ ಏನಂದ್ರೆ ಆತ್ಮಹತ್ಯೆ. ಅವರು ಯೋಚನೆ ಮಾಡ್ಕೊಂಡು ಮಾಡಿ ನಾನು ಬದುಕಿ ಏನು ಪ್ರಯೋಜನ ಅಂತ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಹೋದಾಗ ಆತ್ಮಹತ್ಯೆ ಅಷ್ಟು ದೂರಕ್ಕೆ ನಾವು ತಗೊಂಡು ಹೋಗಬಾರ್ದು. ಈ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಏನಾಗ್ತದೆ, ಅವರು ಡಾಕ್ಟರ್ಗಳು, ಅವರು MBBS ಮಾಡಿ MD ಮಾಡಿರ್ತಾರೆ, ಅವರು ಮಾತ್ರೆಗಳು ಕೊಡ್ತಾರೆ. ನಾನು ಮೊದಲೇ ಏನಾನಿದೆ, ಬ್ರೈನಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಡೋಪಮೈನ್ ಕಮ್ಮಿ ಆಗಿರ್ಬೋದು, ಅವರು ಕೊಡೋ ಮಾತ್ರೆಗಳಿಂದ ಏನಾಗ್ತದೆ, ಆ ಡೋಪಮೈನ್ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಕೆಮಿಕಲ್ ಸೆಕ್ರೀಷನ್ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೆ, ನಮ್ಮ ಮನಸ್ಸಲ್ಲಿ ಬರುವ ಭಾವನೆಗಳು ಸ್ವಲ್ಪ ಸರಿ ಹೋಗ್ತದೆ. ಇನ್ನೊಂದು ಏನು ಮಾಡ್ತಾರೆ ಅಂದರೆ ನಿದ್ದೆಗೆ ಮಾತ್ರೆ ಕೊಡ್ತಾರೆ. ಅವ್ರು ನಿದ್ದೆನೇ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನಿದ್ದೆ ಮಾಡಿದಾಗ ಎಲ್ಲರಿಗೂ ದೇಹಕ್ಕೆ ಒಂದು ಥರ ಸಮಾಧಾನ ಅಲ್ಲ, ನಾವು ನಿದ್ದೆ ಮಾಡಿ ಎದ್ದಾಗ ನಮಗೊಂದು ಸಮಾಧಾನ ಸಿಗ್ತದೆ, ಆ ಥರ ಒಂದು ಸಿಕ್ಕಿತ್ತರ ಅವರೊಂದು ಸ್ವಲ್ಪ ಪರಿಹಾರ ಕೊಡ್ತಾರೆ ಡಾಕ್ಟರ್ಗಳು. ಇನ್ನೊಂದು ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಹೇಳಿದ್ದೀವಿ. ನಾವೆಲ್ಲ MSc ಓದಿಬಿಟ್ಟು ಸ್ಪೆಷಲೈಸೇಷನ್ ಮಾಡಿಕೊಂಡು ಲೈಸೆನ್ಸ್ ತಗೊಂಡಿರ್ತೇವೆ. ನಾವು ಅವರ ಯೋಚನೆಗಳ ಬಗ್ಗೆ ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡೋದು, ನಾವು ಮಾತಾಡಿನೇ ಅವ್ರ ಬಗ್ಗೆ ಅವರ ಬಿಹೇವಿಯರ್ಸ್ ಚೇಂಜ್ ಮಾಡೋದು, ಅವರಿಗೊಂದು ಟೈಮ್ ಟೇಬಲ್ ಕೊಡೋದು, ಹೌದಾ ಇದು ವರ್ಕ್ ಆಗ್ತಿಲ್ವಾ, ಯಾವುದು ವರ್ಕ್ ಆಗ್ಬೋದು ನೀವೇ ಹೇಳಿ, ಈಗ ಸಾಲ ಆಯ್ತು ಪರವಾಗಿಲ್ಲ, 5 ಸಾಲ ಆಯ್ತು, ತೋಟ ಇದು ಹಾಳೆ, ಇನ್ನೇನ್ ಮಾಡ್ಬೋದು, ತರಕಾರಿ ಮಾಡೋಣ, ತರಕಾರಿಯಲ್ಲಿ 3 ನಿಮ್ಗೆ ಸ್ವಲ್ಪ ದುಡ್ಡು ಬರ್ಬೋದು, ನೀವು 5 ಕಾಯ್ಬೇಕಾಗಿಲ್ಲ, ಆ ತರ ನಾವು ಅವರಿಗೆ ಸಜೆಷನ್ ಸಲಹೆ ಕೊಡ್ತಾ ಅವ್ರನ್ನ ಮತ್ತೆ ಹುಮ್ಮಸ್ಸಿಗೆ ಬರುವ ತರ ಮಾಡ್ತೇವೆ. ಯಾಕೆಂದ್ರೆ ಅವ್ರಿಗೇನಿರ್ತದೆ, ಇದು ಹೋದ ತಕ್ಷಣ ಇನ್ನೇನು ಇಲ್ಲ, ನನ್ನ ಲೈಫ್ ಆಗೋಯ್ತು, ಇನ್ನು ಸಾಯೋದೊಂದೇ. ಅದ್ರ ಪ್ರಕಾರ ನಾವು ಪರ್ಪಸ್ ಇನ್ ಲೈಫ್ ಅಂತ ಹೇಳ್ತಾರೆ, ಒಂದು ಜೀವನದಲ್ಲಿ ನಾನು ಏನು ಮಾಡಬೇಕು, ನಾನು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಥವಾ ಸಮಾಜಕ್ಕೆ ನಾನೇನೋ ಒಂದು ಒಳ್ಳೇದು ಮಾಡಬೇಕು. ಈಗ ಆ ಥರ ಈಗ ನೀವು ಇಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ನಿಮಗೊಂದು ಪರ್ಪಸ್ ಇರ್ತದೆ. ನೀವೇನು ನಾನು ಈ ಥರ ಮಾತಾಡಿದಾಗ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಒಂದು ನಾಲೆಜ್ ಕೊಡ್ತೇನೆ ಅನ್ನೋ ಪರ್ಪಸ್, ಆ ಥರ ಒಂದು ಪರ್ಪಸ್ನ ನಾವು ಜನರಲ್ಲಿ ಕೌನ್ಸಿಲಿಂಗ್ ಮೂಲಕ ನಾವು ಕೊಡ್ತೇವೆ. ನಿಮ್ಮ ಪರ್ಪಸ್ ಸಾಯೋದಲ್ಲ, ಪರ್ಪಸ್ ಅನ್ನೋದು ಬದುಕಿ ನಾವು ಯಾವ ಥರ ಚೆನ್ನಾಗಿ ಆಗ್ತೇವೆ ಅನ್ನೋ ಮೂಲಕ ನಾವು ಕೌನ್ಸಿಲಿಂಗ್ ಕೊಡ್ತೇವೆ ಅಥವಾ ಸೈಕಿಯಾಟ್ರಿಸ್ಟ್ಗಳನ್ನು ರೆಫರ್ ಮಾಡ್ತೇವೆ. ಮಾತ್ರೆಗಳ ಜೊತೆನೂ ಒಂದು ಮಟ್ಟಿಗೆ ಅವರಿಗೆ ಒಳ್ಳೇದಾಗ್ತದೆ. ಈ ಮಾತ್ರೆಗಳು ತಗೊಂಡ್ರೆ ಮತ್ತೆ ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಒಂಥರ ಅಂತೆಲ್ಲ ಹೇಳ್ತಾರೆ, ಅದು ಇನ್ನೊಂದು ತೊಂದರೆಗೆ ಕಾರಣ ಆಗ್ತದೋ ಅಂತ ಅವರಿಗೊಂದು ಡೌಟ್ ಇರ್ತದೆ ಹೆಚ್ಚಾಗಿ. ಹೌದು, ಇದು ಹಾಗೆಯಾ ಹೇಗೆ? ಹೌದು, ಅದು ನೀವು ಹೇಳಿದ್ದು ಕರೆಕ್ಟ್. ಅದು ತುಂಬಾ ಜನಕ್ಕೆ ಆ ಯೋಚನೆಗಳಿದಾವೆ, ರಿಸರ್ಚ್ಗಳು ಹೇಳಿದಾವೆ. ಆದ್ರೆ ಒಂದು ಸೈಕಿಯಾಟ್ರಿಸ್ಟ್ ಒಂದು ಮೆಡಿಸಿನ್ ಕೊಡ್ಬೇಕಾದ್ರೆ ಅವರು ಚಿಕ್ಕ ಚಿಕ್ಕ ಡೋಸೇಜ್ ಅಲ್ಲಿ ಕೊಡ್ತಾರೆ. ಸ್ಟಾರ್ಟ್ 0.1 ಅಲ್ಲಿ ಕೊಡ್ಬೋದು, ಸ್ವಲ್ಪ ಸ್ವಲ್ಪ ಕೊಟ್ಟು ಜಾಸ್ತಿ ಜಾಸ್ತಿ ಮಾಡ್ತಾರೆ, ಮತ್ತೆ ಅದು ನಿಲ್ಸೋ ಟೈಮಿಗೂ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿ ಮಾಡಿ ಮಾಡಿ ನಿಲ್ಲಿಸ್ತಾರೆ. ಹಾಗೆ ಮಾಡಿದಾಗ ಅದಕ್ಕೆ ಎಡಿಕ್ಷನ್ ಅಂತ ಆಗುದಿಲ್ಲ. ಅದಕ್ಕೆ ಕೌನ್ಸಿಲಿಂಗು ಮುಖ್ಯ. ನಾವು ಕೌನ್ಸಿಲಿಂಗ್ ಅಲ್ಲಿ ಅವರಿಗೊಂದು ಪ್ಲಾನ್ ಕೊಡ್ತೇವೆ, ನೀವು ಈ ತರ ಮಾಡಿದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಇದು ಮಾಡ್ಬೋದು. ಇನ್ನೊಂದು ನಾವು ಯೋಗ ಮಾಡ್ಲಿಕ್ಕೆ ಹೇಳ್ಬೋದು. ಯೋಗದಿಂದ ತುಂಬಾ ಇದಿದಾವೆ, ಬೆನಿಫಿಟ್ಸ್ ಇದಾವೆ. ನರ್ವಸ್ ಸಿಸ್ಟಮ್ ಗಳನ್ನ ಆಕ್ಟಿವೇಟ್ ಮಾಡ್ತವೆ, ಯಾವ ತರ ಕೆಲಸ ಮಾಡ್ಬೇಕು, ಕುಡಿತದಿಂದ ಹೇಗೆ ಹೊರಗಡೆ ಇರಬೇಕು, ಈ ತರ ಒಂದು ಸ್ಕೆಡ್ಯೂಲ್ ಕೊಟ್ಟಾಗ ಎಡಿಕ್ಷನ್ ಅಂತ ಅನ್ನೋದು ಆಗೋದಿಲ್ಲ ಮದ್ದಿಗೆ. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬಾ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಿದ್ದೆ, ಅವ್ರು ಹೇಳ್ತಾರೆ ನಂಗೆ ಮಾತ್ರ ತಿಂದು ತಿಂದು ಸಾಕಾಯ್ತು ನಿಲ್ಸ್ಬಿಡ್ತೀರಾ ಅಂತ. ಸೊ ಅವ್ರಿಗಾಗಿಯೇ ನಿಲ್ಸ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ ಅವರು. ಈಗ ಈ ಕೌನ್ಸಿಲಿಂಗ್ ಅಂದ್ರೆ ಎಷ್ಟು ಸಮಯ ಬೇಕಾದ? ಈಗ ಒಂದು ಖಿನ್ನತೆ ಅನ್ನೋದು ನಾನು ಏನು ಹೇಳಿದೆ, ಒಂದು ಎರಡು ವಾರಕ್ಕಿಂತ ಜಾಸ್ತಿ ಇತ್ತು. ಅವರಿಗೆ ಮಿನಿಮಮ್ ಒಂದು 20 ಸೆಷನ್ಗಳು ಬೇಕು. ಒಂದು ಸೆಷನ್ ಅಂದರೆ 45 ನಿಮಿಷದಿಂದ 1 ಗಂಟೆ ತನಕ. ಆ ಟೈಮಲ್ಲಿ ಮಿನಿಮಮ್ ಒಂದು 18-20 ಸೆಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೇಗೆ ವಾರದಲ್ಲಿ ಒಂದು ಸೆಷನ್ ಇಲ್ಲದೆ 2 ಸೆಷನ್ ಆ ಥರ. ಸರಿ, ಹೆಚ್ಚು ಹೆಚ್ಚಿದ್ರೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಬೇಕಾಗ್ಬೋದು. ಎಲ್ಲರಿಗೂ ಕೂಡ ನೀವು ಈ ರೀತಿಯ ಸೆಷನ್ಗಳನ್ನು ಪ್ರಿಫರ್ ಮಾಡ್ತೀರಿ? ಮಾಡ್ತೇವೆ. ಈಗ ನೀವು ಹೇಳಿದ್ರಿ ಕೊನೆಯ ಒಂದು ಈ ರೀತಿಯ ಡಿಪ್ರೆಷನ್ ಅಥವಾ ಮಾನಸಿಕ ಆರೋಗ್ಯದ ಕೊನೆಯ ಘಟ್ಟ ಅಂದ್ರೆ ಆತ್ಮಹತ್ಯೆ ಅಂತ. ಅದ್ರ ಬರುವ ಮೊದಲು ಏನಾದರೂ ಕೂಡ ಈ ತರ ಇವ ಮಾಡಬಹುದು ಅಂತ ಅಕ್ಕಪಕ್ಕದವರಿಗೆ ಅನಿಸುವಂತ ಒಂದು ಅವಕಾಶಗಳು ಉಂಟು? ಇದೆ. ಒಂದು ನಿದ್ದೆ ಮಾಡ್ತಾನೆ ಇರೋದು, ಬೆಡ್ಡಲ್ಲೇ ಇರೋದು, ಎದ್ದು ಬರೋದಿಲ್ಲ. ಮತ್ತೆ ಕೆಲವೊಂದ್ಸತಿ ಸಾವು ಬಗ್ಗೆ ಮಾತಾಡ್ತಾ ಇರ್ತಾರೆ ಅವರು. ಕೇಳ್ತಾರೆ ನಾನು ನೇಣು ಹಾಕೊಂಡ್ರೆ ಹೇಗಾಗ್ಬಹುದು. ನಾವೇನ್ ಅನ್ಕೊಳ್ತೇವೆ, ಓ ಸುಮ್ಮನೆ ಏನೋ ಹೇಳ್ತೇವೆ. ನಾವು ಒಂದೊಂದ್ಸತಿ ಹೇಳ್ತೇವೆ ಅಯ್ಯೋ ಸಾಕಪ್ಪ ಜೀವನ ಸತ್ತೋಗುವ ಅಂತ. ಹಾಗಂತ ಹೇಳಿ ಅದು ಸೀರಿಯಸ್ ಆಗಿರೋದಿಲ್ಲ. ಏನಾಗ್ತದೆ ಅಕ್ಕಪಕ್ಕದವ್ರು ಓ ಹಾಗೇನೋ ಹೇಳಿ, ಅದೇ ಅದೇ ಮಾತನ್ನ ಅವರು ಮತ್ತೆ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ನನಗೆ ಪರ್ಸನಲ್ ಆಗಿ ಒಂದು ಗೊತ್ತಿರುವ ಕಾರಣ ಹೇಳ್ತೇನೆ. ಅದರಲ್ಲಿ ಇವರು ಹೇಳ್ತಾರೆ, ಒಂದು 4 ಸತಿ ಅವರ ಗಂಡನ ಹತ್ರ ಹೋಗಿ ಹೇಳ್ತಾರೆ, ನಾನು ಸ್ವಲ್ಪ ತೂಕ ಜಾಸ್ತಿ ಇದ್ದೇನಲ್ಲ, ನನ್ನ ಭಾರ ತಡಿಬಹುದ ಫ್ಯಾನ್ ಅಂತ 4 ಸತಿ ಅವ್ರು ಕೇಳಿರ್ತಾರೆ. ಆದ್ರೆ ಅವರ ಗಂಡ ಅದನ್ನ ಇಗ್ನೋರ್ ಮಾಡಿರ್ತಾರೆ, ಅಯ್ಯೋ ಆತರ ಏನಿಲ್ಲಪ್ಪ ಇವಳು ತುಂಬಾ ಸ್ಟ್ರಾಂಗ್ ಅಂತ. ಆಕ್ಚುಲಿ 5ನೇ ಸತಿ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ನಿಜವಾಗ್ಲಂದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅದ್ರ ಬಗ್ಗೆ ನೋಡ್ಕೊಂಡು ಮನೆಯವರು ಅದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಾಗ ಇದ್ರ ಬಗ್ಗೆ ಒಂದು ಗೊತ್ತಾಗ್ತದೆ. ಈಗ ಮುಖ್ಯವಾಗಿ ನೀವು ಈಗಾಗಲೇ ಹೇಳಿದ್ರಿ ರೈತರಲ್ಲಿ ಕೂಡ ಈ ತರದ ಸಮಸ್ಯೆಗಳು ಬೇರೆ ಬೇರೆ ಕಾರಣಗಳಿಂದ, ಮುಖ್ಯವಾಗಿ ದುಡ್ಡಿನ ಸಮಸ್ಯೆಯಿಂದ, ಸಾಲ ಸಮಸ್ಯೆಯಿಂದ, ಈ ತರದ ಬೆಳೆಯ ಸಮಸ್ಯೆಯಿಂದ ಬರ್ತದೆ ಅಂತೇಳಿ. ಈಗ ಸ್ವಲ್ಪ ಮಟ್ಟಿಗೆ ಪೇಟೆಗಳಲ್ಲೆಲ್ಲ ಅವೇರ್ನೆಸ್ ಇದ್ರು ಕೂಡ ನಮ್ಮ ಹಳ್ಳಿಯ ಪ್ರದೇಶಗಳಲ್ಲಿ ಇದರ ಒಂದು ಅವೇರ್ನೆಸ್ ಇದೆ ಅಂತ ನಿಮಗೆ ಅನಿಸ್ತದ? ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನಿಸ್ತದ? ಹೇಗೆ ನೆಗ್ಲೆಕ್ಟ್ ಮಾಡ್ತಾರೆ? ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾವು ಅದಕ್ಕೆ ಸೊಮ್ಯಾಟೋ ಫಾರ್ಮ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೋಮ ಅಂದ್ರೆ ದೇಹ, ಬಾಡಿ. ಎಸ್ಪೆಷಲಿ ಹೆಂಗಸರ ಹತ್ರ ನನಗೆ, ನಾನು ಹಳ್ಳಿಯವಳಾದ ಕಾರಣ ನನಗೆ ಗೊತ್ತಾಗಿದೀಗ, ನನ್ನ ಅಮ್ಮನಿಗಿರ್ಬೋದು ಅಥವಾ ನಮ್ಮ ನೆಂಟರುಗಳಿಗಿರ್ಬೋದು, ಎಲ್ಲ ಹೆಂಗಸರು ಏನು, ನನಗೆ ಸೊಂಟ ನೋವು, ನನಗೆ ಕಾಲು ನೋವು, ನನಗೆ ತಲೆನೋವು, ಅವರ ನೋವುಗಳು ನಿಲ್ಲದೇ ಇಲ್ಲ. ಯಾವಾಗ ನೋಡಿದ್ರೆ ಯಾವ್ದಾದೊಂದು ಮುಲಾಮ ಹಚ್ಕೊಂಡೇ ಇರ್ತಾರೆ. ಮತ್ತೆ ಯಾವುದೇ ಫಂಕ್ಷನ್ ಅಲ್ಲಿ ನೀವು ನೋಡಿ, ಹೆಂಗಸರು ಫಸ್ಟ್ ಓ ನಿಂಗೆ ಹುಷಾರಿರಲಿಲ್ಲಲ್ಲ, ಕಾಲು ಇಲ್ಲ, ಕಾಲು ನೋವು ಇನ್ನೂ ಜಾಸ್ತಿ ಉಂಟು. ಅವ್ರು ಏನಾಗಿದೆ, ಈ ತರ ಮಾತುಗಳಲ್ಲಿ ಅವ್ರಿಗೆ ಅಟೆನ್ಷನ್ ಸಿಗ್ತಾ ಇದೆ. ಯಾರೋ ಅವ್ರನ್ನ ಹೋಗಿ ಮಾತಾಡೋದು ಅಥವಾ ಪ್ರೀತಿ ತೋರಿಸೋದು, ಯಾಕೆಂದ್ರೆ ಅವ್ರ ಮನೆಯಲ್ಲಿ ಮೈ ಬಗ್ಸಿ ಕೆಲಸ ಮಾಡಿರ್ತಾರೆ ಹೆಂಗಸರು. ಯಾರು ಓ ನೀನ್ ಇಷ್ಟು ಕೆಲಸ ಮಾಡಿದೆ ವೆರಿ ಗುಡ್ ಅಂತ ಯಾರು ಹೇಳೋರಿಲ್ಲ. ಅದು ನಿನ್ನ ಕರ್ತವ್ಯ, ನೀನು ಮಾಡು, ಅದೇ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಅವ್ರು ಏನಾಗ್ತದೆ, ಈಗ ನನಗೆ ಕಾಲು ನೋವು ಸೊಂಟ ನೋವು ಅಂತ ಹೇಳಿದ್ರೆ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ಬೇಕು ಬೇಕು ಅಂತ ಮಾಡಿರಲ್ಲ. ಅಂತ ಒಂದು ಖಿನ್ನತೆಗೆ ಹೋಗಿ ಹೋಗಿ ಅವ ಖಿನ್ನತೆಯನ್ನು ದೇಹದ ನೋವಿನ ಮೂಲಕ ಹೊರಗಡೆ ಹಾಕ್ತಾ ಇರ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ನಾನು ನೋಡಿರೋದು. ಮತ್ತೆ ಇಲ್ಲಿ ನಮ್ಮ ಊರುಗಳಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಅವರು ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತಾರೆ, ಅವರು ಮಾತ್ರೆಗಳು ಕೊಡ್ತಾರೆ, 1 ವರ್ಷ ಕೊಡ್ತಾರೆ, 2 ವರ್ಷ 3 ವರ್ಷ 5 ವರ್ಷಗಳ ತನಕ ಮಾತ್ರೆಗಳು ಯಾವಾಗ್ಲೂ ಪೇನ್ ಕಿಲ್ಲರ್ ಒಂದಿರ್ತದೆ. ಅದರಿಂದ ಆಗೋದೇನಿಲ್ಲ, ಒಂದು ರಾತ್ರಿ ತಿಂತಾರೆ, ಬೆಳಗ್ಗೆ ತಿಂತಾರೆ, ಸಂಜೆ ತಿಂತಾರೆ, ಹೀಗೆ ಆಗ್ತು. ಮತ್ತೆ ಈ ಜನರಲ್ ಫಿಸಿಷಿಯನ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ಇದು ಈ ನೋವುಗಳೆಲ್ಲ ಸ್ವಲ್ಪ ಮಾನಸಿಕ ಕಾರಣದಿಂದ ಬಂದಿರಬಹುದು ಅಂತ ಹೇಳಿ ಸೈಕಿಯಾಟ್ರಿಸ್ಟ್ ಗೆ ರೆಫರ್ ಮಾಡ್ತಾರೆ. ಈಗ ನಮ್ಮ ಮಂಗಳೂರಲ್ಲಂತೂ ಇದ್ದೇ ಇದ್ದಾರೆ, ಈಗ ಕಂಕನಾಡಿ ಅಂತ ತುಂಬಾ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಮ್ಮ ಪುತ್ತೂರಲ್ಲಿ 1-2 ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಹೋಗಿ ನೀವು ನೋಡ್ಬೇಕು, ಬರೀ ಹೆಂಗಸರೇ ಹೋಗ್ತಾ ಇರ್ತಾರೆ ಅಲ್ಲಿ. ಅದು ಕ್ಯೂ 50-100 ಜನ ಅಲ್ಲಿ ಮೆಡಿಸಿನ್ ತಕೊಳಕ್ ಹೋಗ್ತಾ ಇರ್ತಾರೆ. ಅದ್ ಏನು ನನಗೆ ಅರ್ಥ ಆಗಿದೆ ಏನಂದ್ರೆ, ಪಾಪ ಹೆಂಗಸರಿಗೆ ಅರ್ಥ ಮಾಡಿ ಹೇಳ್ಕೊಡೋರಿಲ್ಲ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಇದ್ದಿದೆ. ಯಾವಾಗ ಅವೇರ್ನೆಸ್ ಬರ್ತದೆ, ಅವರ ಪ್ರಾಬ್ಲಮ್ನ ಅವರವರೇ ಕಮ್ಮಿ ಮಾಡ್ಕೋಬಹುದು, ಸ್ವಲ್ಪ ಮಾತ್ರೆಗಳಿಗಿಂತ ಅಲ್ಲದೆ ಅನ್ನೋ ಒಂದು ಅವೇರ್ನೆಸ್ ಇನ್ನೂ ಬರಲಿಲ್ಲ. ಸರಿ, ಈಗ ಅವರ ಸುತ್ತಮುತ್ತಲಿನವರು ಇದರ ಬಗ್ಗೆ ಯಾವ ರೀತಿಯ ಗಮನ ಕೊಡಬಹುದು, ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಜೊತೆಗಿರುವ ಕಮ್ಯುನಿಟಿ ಅವರ ಫ್ರೆಂಡ್ಸು ಯಾವ ಥರ ಗಮನ ಕೊಡ್ಬೋದು? ಅದೇ ಒಂದು ನಾನು ಹೇಳಿದಾಗೆ ನಿದ್ದೆ ಮಾಡದೇ ಇರೋದು, ಊಟ ಮಾಡದೇ ಇರೋದು, ಒಂದು ಖುಷಿಯಲ್ಲಿರೋದೇ ಇರೋದು, ಒಂದು ಫಂಕ್ಷನ್ಗೆ ಬರೋದೇ ಇರೋದು, ಒಂದು ಹೊಸ ಬಟ್ಟೆ ತಗೊಳ್ಳೋದೇ ಇರ್ಬೋದು. ಈಗ ಒಂದು ಫಂಕ್ಷನ್ ಅಂದಾಗ ಚೆನ್ನಾಗಿರೋ ಸೀರೆ ಉಡೋದು ಅಥವಾ ಒಳ್ಳೆ ಶರ್ಟ್ ಪ್ಯಾಂಟ್, ಅದರ ಬಗ್ಗೆ ಮೊದಲು ಮಾಡ್ತಾ ಇದ್ರು, ಈಗ ಮಾಡ್ತಾ ಇಲ್ಲ. ಆ ವರ್ತನೆಯಲ್ಲಿ ಯಾವಾಗ ಅವರಿಗೆ ಡಿಫ್ರೆನ್ಸ್ ಕಾಣ್ತದೆ, ವ್ಯತ್ಯಾಸ ಕಾಣ್ತದೆ, ಆಗ ಅವರು ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲೇಬೇಕು. ಮತ್ತೆ ಇನ್ನೊಂದು ಏನು ಅಂದ್ರೆ, ಈಗ ದೇಹದ ನೋವುಗಳನ್ನು ಯಾವಾಗ್ಲೂ ಹೇಳ್ತಾ ಇರೋದು ಎಕ್ಸೆಸಿವ್ ಆಗಿ ಜಾಸ್ತಿಯಾಗಿ ಹೇಳಿದಾಗ ಅನ್ಬೋದು, ಹೌದಲ್ಲ, ಡಾಕ್ಟರ್ ಹತ್ರ ಹೋಗ್ತಾನೆ ಇದ್ದಾರೆ, 3-4 MRI ಸ್ಕ್ಯಾನ್ ಮಾಡಿದ್ದಾರೆ, CT ಸ್ಕ್ಯಾನ್ ಮಾಡಿದ್ದಾರೆ, ಮತ್ತೆ ಮತ್ತೆ ಯಾಕೆ ಬರ್ತಾ ಇದೆ? ಒಂದ್ಸತಿ ಮಾನಸಿಕ ಕಾಯಿಲೆ ಬಗ್ಗೆ ಒಂದ್ಸತಿ ಪರೀಕ್ಷೆ ಮಾಡಿಸುವ ಅಂತ ಸುತ್ತಮುತ್ತಲಿನವರು ಸ್ವಲ್ಪ ಗಮನ ಕೊಟ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಒಂಚೂರು ರಿಲೀಫ್ ಅನ್ನೋದು ಸಿಗ್ಬೋದಾ, ಒಳ್ಳೇದಾಗ್ಬೋದಾ ಅಂತ ಅನಿಸ್ತದೆ. ಏನು ರೈತರು ಕೂಡ ಇದರ ಬಗ್ಗೆ ಅಥವಾ ಹಳ್ಳಿಯವರು ಕೂಡ ಈ ರೀತಿಯ ಕಾಯಿಲೆಗಳ ಬಗ್ಗೆ ಈಗ ಹೆಚ್ಚು ಹೆಚ್ಚು ಗಮನವನ್ನು ಹರಿಸಬೇಕು. ಹೌದು, ಇನ್ನೊಂದು ನೀವು ಹಳ್ಳಿ ಅಂತ ಹೇಳಿದಾಗ, ಈಗ ನಮ್ಮ ಊರಲ್ಲಿ ಈಗ ಮಂಗಳೂರಲ್ಲಿ ಅಂದಾಗ ಭೂತಕೋಲ ಇದೆ, ಅದು ಮೊದಲಿಂದನೇ ನಡ್ಸ್ಕೊಂಡು ಬಂದಿದ್ದು. ಅದರಲ್ಲಿ ಏನಾಗುತ್ತೆ, ಮೈಗೆ ಬರೋದು ಅಂತ ಹೇಳ್ತಾರೆ ಅಲ್ವಾ, ಅದು ಜಾಸ್ತಿಯಾಗಿ ಏನಾಗ್ತದೆ ಹೆಂಗಸರಿಗೆ ಆಗ್ತದೆ, ಈ ಗಂಡಸರಿಗೆ ತುಂಬಾ ಕಮ್ಮಿ. ಸೊ ಹೆಂಗಸರಿಗೆ ದೇ ವೆರಿ ಸಜೆಸ್ಟಿವ್ ಅಂತ ಹೇಳ್ತಾರೆ, ಒಂದು ವಿಷಯ ನಡೀತಾ ಇರ್ಬೇಕಾದ್ರೆ ಅದ್ರನ್ನು ಬೇಗ ಅವರು ತಗೊಳ್ಳೋದು, ಅದು ನನಗೆ ಬಂತು ಅಂತ ಹೇಳಿ ಮಾಡುವಂತ ಸ್ವಲ್ಪ ವೀಕ್ ಮೈಂಡೆಡ್ ಆಗಿರ್ತಾರೆ. ಹಾಗಂತ ಹೇಳಿ ಇದು ಕಾಯಿಲೆ ಅಂತ ನಾನು ಇಲ್ಲಿ ಹೇಳಿದ್ರೆ ನನಗೆ ಯಾರಾದ್ರೂ ಬಂದು ಬೈಬಹುದು. ಅದು ಕಾಯಿಲೆ ಅಲ್ಲ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ನಾವು ಅದನ್ನ ಒಂದು ದೇವರಿಗೆ ಅರ್ಪಿಸುವಂತ ಒಂದು ಕಾರ್ಯಕ್ರಮ ಅನ್ನೋದನ್ನ ನಾವು ಒಪ್ಕೊಂಡು ಮಾಡ್ತಾ ಇದ್ದೇವೆ. ಸರಿ, ಅದೇ ಮೈಗೆ ಬರೋದು ಅವಾಗ ಅವಾಗ ಮತ್ತೇನು ಬರ್ತಾ ಇದೆ. ಭೂತಕೋಲ ಆಯ್ತು, 15 ಆಯ್ತು, ಒಂದ್ ತಿಂಗಳಾದ್ಮೇಲೆ ಮತ್ತೆ ಆಗೋದು, ಮತ್ತೆ ಇನ್ನೊಂದು 60 ಆದ್ಮೇಲೆ ಮತ್ತೆ ಬರೋದು. ಅವಾಗಲೂ ನೀವು ಮಾನಸಿಕ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾಕೆ ಮತ್ತೆ ಮತ್ತೆ ಆಗ್ತಾ ಇದೆ, ಪರ್ಸನಾಲಿಟಿ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಇನ್ನು ನೋಡ್ಬೇಕಾಗ್ತದೆ. ಈಗ ನಿಮ್ಮ ಈ ಒಂದು ಸಂಸ್ಥೆ, ನೀವು ಹೇಳಿದ್ರಿ ಈ ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಕೊಡುವಂತಹ ಒಂದು ಸಂಸ್ಥೆ ಅಂತೇಳಿ, ನೀವು ಈ ಸಮುದಾಯಕ್ಕೆ, ಸಮುದಾಯದ ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯ ಬೆಂಬಲವನ್ನು ಕೊಡ್ತೀರಿ? ಅದೇ ನಾ ಹೇಳಿದಾಗೆ ನಾವು ಸ್ಕೂಲ್ಸ್ಗಳಿಗೆ ಮೇಯ್ನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆ, ಯಾಕೆಂದ್ರೆ ಮಕ್ಕಳಿಗೆ ಇವಾಗ್ಲೇ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ಅವರು ಅವರ ಸಮಾಜದ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ, ಅದು ಒಳ್ಳೇದಾಗ್ಬೋದು ಸಮಾಜಕ್ಕೆ ಮಾನಸಿಕ ಆರೋಗ್ಯದ ಬಗ್ಗೆ. ಮತ್ತೆ ಎಂಪವರ್ ಅನ್ನೋದು ನಮ್ಮ ಹತ್ರ ಫ್ರೀ ಹೆಲ್ಪ್ ಲೈನ್ ನಂಬರ್ ಇದೆ, ನಾನು ಆ ನಂಬರ್ ಕೊಡ್ತೇನೆ, 1800-820-820-850. ಈ ನಂಬರಿಗೆ 18 ವಯಸ್ಸಿನ ದೊಡ್ಡವರು ಯಾವಾಗ ಬೇಕಾದ್ರೂ ಕಾಲ್ ಮಾಡುವ 24 ಈ ನಂಬರ್ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಮಾತಾಡುವ ಕೌನ್ಸಿಲರ್ಸು ಇದ್ದಾರೆ ಅಲ್ಲಿ, ಅವರು ಫೋನ್ ಮಾಡಿ ಸಲಹೆಯನ್ನು ತಕೊಳ್ಬಹುದು. ಈಗ ಯಾರಿಗಾದ್ರೂ ಅಯ್ಯೋ ನಂಗೆ ಬದುಕಕ್ಕೆ ಆಗೋದಿಲ್ಲ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೇನೆ ಅಂತ ಒಂದು ಥಾಟ್ ಬಂದ ತಕ್ಷಣ ಈ ನಂಬರಿಗೆ ಅವ್ರು ಕರೆ ಮಾಡಿದ್ರೆ ಅವರಿಗೆ ಅವರ ಬದುಕು ಇನ್ನೂ ಚೆನ್ನಾಗಿ ಆಗ್ಬಹುದು ಅಂತ ಹೇಳ್ಬೋದು. ನಾ ಇನ್ನೊಂದ್ಸತಿ ರಿಪೀಟ್ ಮಾಡ್ತೇನೆ ಆ ನಂಬರ್ನ, 1800-820-850. ಒಳ್ಳೇದು ಚಂದ್ರಕುಮಾರಿ ಅವರೇ. ಮುಖ್ಯವಾಗಿ ಈ ಮಾನಸಿಕ ಸಮಸ್ಯೆಗಳು ಯಾವ ರೀತಿಯಲ್ಲೆಲ್ಲ ನಮ್ಮ ಬದುಕಲ್ಲಿ ಬರಬಹುದು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರುವಂತಹ ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿರ್ಬೋದು, ಹದಿಹರೆಯದಲ್ಲಿರ್ಬೋದು, ದೊಡ್ಡವರಲ್ಲೇ ಇರಬಹುದು, ರೈತರಲ್ಲೇ ಇರಬಹುದು ಅಥವಾ ಪೇಟೆಯವರಲ್ಲೇ ಇರಬಹುದು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಸುತ್ತಮುತ್ತಲಿನವರು ಕೂಡ ಅದರ ಜೊತೆಯಾಗಿದ್ದರೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನುವ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು ಸರ್. ಮಾನಸಿಕ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ಚಂದ್ರಕುಮಾರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000-49,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 28,500-31,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಲ್ಗೆ 7,500 ರಿಂದ 10,500 ರೂಪಾಯಿ. ಒಂದನೇ ವರ್ಗದ ತೆಂಗಿನಕಾಯಿ 1,025 ರಿಂದ 30,000 ರೂಪಾಯಿ. ಎರಡನೇ ವರ್ಗದ್ದು 1,020 ರಿಂದ 25,000 ರೂಪಾಯಿ. ಸ್ಥಳೀಯ ಅಕ್ಕಿ ಕ್ವಿಂಟಲ್ಗೆ 4,350 ರಿಂದ 5,300 ರೂಪಾಯಿ. ಕಟ್ ಸಾಂಬಾರ್ ಕ್ವಿಂಟಲ್ಗೆ 3,500 ರಿಂದ 4,100 ರೂಪಾಯಿ. ಅಯ್ಯಾ ರೇಟ್ ಕ್ವಿಂಟಲ್ಗೆ 3,450 ರಿಂದ 4,250 ರೂಪಾಯಿ. ಆಮದು ಭತ್ತ ಕ್ವಿಂಟಲ್ಗೆ 2,150 ರಿಂದ 2,400 ರೂಪಾಯಿ. ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,200 ರಿಂದ 5,000 ರೂಪಾಯಿ. ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,400 ರಿಂದ 5,000 ರೂಪಾಯಿ. ಕಪ್ಪು ಬೆಲ್ಲ ಕ್ವಿಂಟಲ್ಗೆ 4,500 ರಿಂದ 5,200 ರೂಪಾಯಿ. ಮೆಣಸು ಕ್ವಿಂಟಲ್ಗೆ 19,000 ರಿಂದ 30,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಲ್ಗೆ 13,000 ರಿಂದ 65,000 ರೂಪಾಯಿ. ಮೈಸೂರು ಬಾಳೆ ಕ್ವಿಂಟಲ್ಗೆ 3,500 ರಿಂದ 4,500 ರೂಪಾಯಿ. ಕದಳಿ ಕ್ವಿಂಟಲ್ಗೆ 6,000 ರಿಂದ 7,000 ರೂಪಾಯಿ. ಗಾಳಿ ಕ್ವಿಂಟಲ್ಗೆ 5,000 ರಿಂದ 6,000 ರೂಪಾಯಿ. ನೇಂದ್ರ ಬಾಳೆ ಕ್ವಿಂಟಲ್ಗೆ 6,500 ರಿಂದ 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಜಯ ಹೇ ಜಯ ಹೇ ಶ್ರೀವರಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಸುಶೀಲಾ ಅವರ ಧ್ವನಿಯಲ್ಲಿದ್ದ ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿ ರಚನೆಯನ್ನು ಕೇಳಿದಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹ ಅವರ ಭಕ್ತಿ ರಚನೆ. ರಾಮ ಪ್ರಿಯ ರಾಮ ಪ್ರಿಯ ಆಂಜನೇಯ ನಿನಗೆ ಜಯ ಜಯ ನೀ ಅಭಯ ನೀಡಯ್ಯ ಮಾರುತಿರಾಯ ರಾಮ ಪ್ರಿಯ ಆಂಜನೇಯ ನಿನಗೆ ಜಯ ಜಯ ನೀ ಅಭಯ ನೀಡಯ್ಯ ಮಾರುತಿರಾಯ ರಾಮ ಪ್ರಿಯ ಆಂಜನೇಯ ನಿನಗೆ ಜಯ ಜಯ ಅಹಿಮಹಿ ರಾವಣರ ಅಹಂ ಇಲ್ಲ ಎನಿಸಿದೆ ಅಂಜಿದ ಸುಗ್ರೀವಗೆ ವಿಜಯ ಮಾಲೆ ಧರಿಸಿದೆ ಅಹಿಮಹಿ ರಾವಣರ ಅಹಂ ಇಲ್ಲ ಎನಿಸಿದೆ ಅಂಜಿದ ಸುಗ್ರೀವಗೆ ವಿಜಯ ಮಾಲೆ ಧರಿಸಿದೆ ಕೋಟೆ ಕಾಯ್ದ ಲಂಕಿಣಿಗೆ ಕೋಟಲ ನೀ ಕೊಟ್ಟೆ ಕೋಟೆ ಕಾಯ್ದ ಲಂಕಿಣಿಗೆ ಕೋಟಲ ನೀ ಕೊಟ್ಟೆ ಅಶೋಕವನದಿ ಸೀತಾದೇವಿಗೆ ಮುದ್ರಿಕೆಯನ್ನು ಕೊಟ್ಟೆ ರಾಮಪ್ರಿಯಾ